ದಕ್ಷ ಸಂಖ್ಯೆ ದನದ ರಾಜಿ ಬೆಟ್ಟ ಬಮ್ಮ ನಮ್ಮ ಬೆಟ್ಟಗಳ ಇವರಂತೆ ಪಿಳಿ ನಮ್ಮ ದಕ್ಕೆ ನಾವು ಓಪೆವಮ್ಮ ಅಮ್ಮ ಪ್ರಾಚೀನ ಬರ್ಹಿಯಲ್ಲಿ ದಕ್ಷನು ನಡೆಸುವ ಮಹಾಯಾಗಕ್ಕೆ ಹೋಗುತ್ತಿರುವ ವಿಷಯವನ್ನು ತಿಳಿದ ದಾಕ್ಷಾಯಿಣಿ ತನ್ನ ಪತಿ ಶಂಕರನ ಬಳಿಗೆ ಬಂದು ಸಂಗತಿಯನ್ನು ತಿಳಿಸುತ್ತಾಳೆ. ತನ್ನ ತವರು ಮನೆಯಲ್ಲಿನ ಸಂಭ್ರಮದಲ್ಲಿ ನಾವಿಬ್ಬರು ಭಾಗಿಗಳಾಗೋಣವೆಂದು ಪತಿಯನ್ನು ಹೀಗೆ ಒತ್ತಾಯಿಸುತ್ತಾಳೆ. ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನೋಡಿರಿ ಅಡಾಲೆ ನದಿಕ ಸಂಭ್ರಮವಲ್ದೆ ಅಡಾಲೆ ನದಿಕ ಸಂಭ್ರಮವಲ್ದೆ ಬಂದು ಗೈ ಕೂಡಿ ರಂಜಿಸುವರಂತೆ ಅಡಾಲೆ ನದಿಕ ಸಂಭ್ರಮ ಬಲ್ದೆ ಬಂದು ಗೈ ಕೂಡಿ ರಂಜಿಸುವರಂತೆ ನೋಡಿರಿ ತಿಜರೋ ಪೋಪುದನು ನೋಡಿರಿ ನೋಡಿರಿ ನೋಡಿರಿ ಮನವಲ್ಲೆ ಪೋಗದೇ ವೈಭವ ಗಾಳ ನೋಡಿದ್ದು ನಾಳೆ ಬರುವು ದಿಲ್ಲಿಗೆ, ನಾಳೆ ಬರುವು ದಿಲ್ಲಿಗೆ. ಲೀಲೆಯಿಂದ ಕಿಳ ವೈಭವಗಳ ನೋಡಿದು ನಾಳೆ ಬರುವು ದಿಲ್ಲಿಗೆ. ಕೇಳಿ ಸೈರಿಸದೆಲ್ಲ ಮನವಲ್ಲಿ ಹೋಗದೆ, ಹೇಳಿ ನೀಲ್ದಿನಲ್ಲಿ ಕೊಂದ ದಕ್ಷನು ನಡೆಸುವ ಯಾಗದಲ್ಲಿ ನಾವಿಬ್ಬರು ಭಾಗವಹಿಸುವುದು ಬೇಡವೆಂದು ಶಿವನು ದಾಕ್ಷಾಯಿಣಿಯಲ್ಲಿ ಹೇಳುತ್ತಾನೆ. ಆಗ ದಾಕ್ಷಾಯಿಣಿಯು ದಕ್ಷಾಧ್ವರದಲ್ಲಿ ಯಾವ ಕಾರಣದಿಂದಾಗಿ ನಾವಿಬ್ಬರು ಭಾಗವಹಿಸುವುದು ಬೇಡವೆಂದು ಹೇಳಿ ಎಂದು ಶಿವನಲ್ಲಿ ಒತ್ತಾಯಪೂರ್ವಕವಾಗಿ ಕೇಳಿದಾಗ ಶಿವನು ಹೀಗೆ ಉತ್ತರಿಸುತ್ತಾನೆ. ದಿವಸದಾರು ಉಳಿದೀರ್ ಪಾಸ ಬೇಗೆ ಇಬ್ಬರು ಯಾಕೆ ದಕ್ಷಾಧ್ವರದಲ್ಲಿ ಭಾಗಿಗಳಾಗಬಾರದೆಂದು ಗೌರಿಯಲ್ಲಿ ನಿಜ ಸಂಗತಿಯನ್ನು ತಿಳಿಸಿದರೂ ಹರನ ಮಾತನ್ನು ಕೇಳದೆ ಗೌರಿಯು ಈ ರೀತಿಯಾಗಿ ಹಠ ಹಿಡಿಯುತ್ತಾಳೆ. ನಿಲ್ಲದು ಮನವಲ್ಲಿ ಪೋಗದೆ ಆ ಸಲಾಗದೆ

ಕಂಕಣಹಾರ ತೋಳ ಬಂದಿ ತೊಡುಗೆ ತೊಡುತ್ತಲಿ ಮಕರ ಕುಂಡಲ ನೀಲ ಮುತ್ತಿನ ಬಾವುಲಿಡುತ್ತಲಿ ಕಂಕಣಹಾರ ತೋಳ ಬಂದಿ ತೊಡುಗೆ ತೊಡುತ್ತಲಿ ಸುಕುಮಾರ ಸುಂದರವಾದ ಉಡುಗೆಯುಡುತ್ತಲಿ ಸುಕುಮಾರ ಸುಂದರವಾದ ಉಡುಗೆಯುಡುತ್ತಲಿ ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲಿ ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲಿ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತಗಿಯಿರು ಕಾಮಧೇನು ಬಂದಂತ ಇದು ವರವ ಬೇಡಿರು ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತಗಿಯಿರು ಕಾಮಧೇನು ಬಂದಂತ ಇದು ವರವ ಬೇಡಿರು ಹೊಕ್ಕಳಲ್ಲಿ ಅಜನ ಪಡೆದ ದೇವದೇವನು ಹೊಕ್ಕಳಲ್ಲಿ ಅಜನ ಪಡೆದ ದೇವದೇವನು ಚಿಕ್ಕ ಉಂಗುಷ್ಟದಲ್ಲಿ ಗಂಗೆಯ ಪಡೆದನು ಚಿಕ್ಕ ಉಂಗುಷ್ಟದಲ್ಲಿ ಗಂಗೆಯ ಪಡೆದನು ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು ಅಕ್ಕರೆಯಿಂದಲೀ ಮುಕುತಿ ಕೊಡುವ ರಂಗನಾಥನು ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತಗಿಯಿರು ಕಾಮಧೇನು ಬಂದಂತ ಇದು ವರವ ಬೇಡಿರು ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತಗಿಯಿರು ಕಾಮಧೇನು ಬಂದಂತ ಇದು ವರವ ಬೇಡಿರು ವರವ ಬೇಡಿರು ವರವ ಬೇಡಿರು ವರವ ಬೇಡಿರು ವರವ ಬೇಡಿರು. ಈಗ ಕೇಳಿ ಸಂಗಡಿಗರೊಂದಿಗೆ ಸಂಗೀತ ಕಟ್ಟಿ ಹಾಡಿರುವ ವಾದಿರಾಜರ ರಚನೆ. ನೋಡು ನೀ ಗರೆ ಗ ಗ ಪಮ ಗರೆ ಗ ಗ ಮದ ಪಮ ಪ